ಹಳ್ಳಿ ಲೈಫಲ್ಲಿ ಆರೋಗ್ಯ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಇನೋವೇಟಿವ್ ಆಗಿ ಮಾಡ್ಕೊಂಡು ನಿಮ್ದೇ ಒಂದು ಸ್ವಂತ ಇಂಟೆಲಿಜೆನ್ಸ್ ಉಪಯೋಗಿಸಿದ್ರೆ ಅಲ್ಲಿಗಿಂತನೂ ಚೆನ್ನಾಗಿರ್ಬೋದು ನೀವು. ಒಳ್ಳೇದು ಪ್ರೀತಮ್ ಅವರೇ, ಈಗ ತಮ್ಮ ಕೃಷಿ ಅನುಭವಗಳನ್ನ, ಅದರಲ್ಲೂ ವಿಶೇಷವಾಗಿ ಮೀನು ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಮಗ್ರ ಕೃಷಿ ಮತ್ತು ಮೀನು ಪಾಲನೆ ಈ ಕುರಿತು ಮೂಡಿಗೆರೆ ತಾಲೂಕು ಹಳೆಕೋಟೆಯ ಪ್ರೀತಮ್ ಕೆವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎನ್ ಸುಬ್ರಹ್ಮಣ್ಯ. ಈಗ ಕಡೂರು ತಾಲೂಕು ಮತ್ತಿಘಟ್ಟದ ಜೈಣ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಗುರುವೇ ಮಾತಾಡೋ, ಗುರುದೇವ ಮಾತಾಡೋ, ಸ್ವಾಮಿ ಅಣ್ಣಯ್ಯ ಸ್ವಾಮಿ ಮಾತಾಡೋ, ಮದಮ ಕಾದನ ಸ್ವಾಮಿ ನೀನ ಮಾಮಿ ಮಾತಾಡೋ, ಗುರುವೇ ಮಾತಾಡೋ ಗುರುದೇವನೆ ಮಾತಾಡೋ, ಮುಖಾದವನೆ ಸ್ವಾಮಿ ಅಣ್ಣಯ್ಯ ಗುರುವೇ ಮಾತಾಡೋ, ಮುಕ್ತ ಮುಖವಾದ ಸ್ವಾಮಿ ಅಣ್ಣಯ್ಯ ಗುರುವೇ ಮಾತಾಡೋ, ಪಾಂಡುರಂಗ ಮಾತಾಡೋ ಪಂಡರಿನಾಥ ಮಾತಾಡೋ, ಏ ಪಾಂಡುರಂಗ ಮಾತಾಡೋ ಪಂಡರಿನಾಥ ಮಾತನಾಡೋ, ಪಾಂಡುರಂಗ ಮಾತಾಡೋ ಪಂಡರಿನಾಥ ಮಾತಾಡೋ, ಮುದ್ದು ಮುಖಾದ ಸ್ವಾಮಿ ಅಣ್ಣಯ್ಯ ಪಾಂಡುರಂಗ ಮಾತಾಡೋ, ಮುದ್ದು ಮುಖಾದ ಸ್ವಾಮಿ ಅಣ್ಣಯ್ಯ ಪಾಂಡುರಂಗ ಮಾತಾಡೋ, ಇಟಲ ಮಾತನಾಡೋ ಪಂಡರಿನಾಥ ಮಾತನಾಡೋ, ಇಟಲ ಮಾತನಾಡೋ ಪಂಡರಿನಾಥ ಮಾತನಾಡೋ, ಇಟಲ ಮಾತಾಡೋ ಪಾಂಡುರಂಗ ಮಾತಾಡೋ, ಇಟಲ ಮಾತಾಡೋ ಪಾಂಡುರಂಗ ಮಾತಾಡೋ, ಮುದ್ದು ಮುಖಾದ ಸ್ವಾಮಿ ಅಣ್ಣಯ್ಯ ಪಾಂಡುರಂಗ ಮಾತಾಡೋ, ಮುದ್ದ ಮುಖಾದ ಸ್ವಾಮಿ ಅಣ್ಣಯ್ಯ ಪಾಂಡುರಂಗ ಮಾತಾಡೋ, ಗುರುವೇ ಮಾತಾಡೋ ಗುರುದೇವನೆ ಮಾತಾಡೋ, ಗುರುವೇ ಮಾತಾಡೋ ಗುರುದೇವ ಬೇಡಿಸಯ್ಯ ಸ್ವಾಮಿ ಮಾತಾಡೋ, ಗುರುವೇ ಮಾತಾಡೋ ಗುರುದೇವ ಮಾತಾಡೋ, ಗುರುವೇ ಮಾತಾಡೋ ಗುರುದೇವನೆ ಮಾತಾಡೋ, ಗುರುವೇ ಮಾತಾಡೋ ಗುರುದೇವ ಮಾತಾಡೋ, ಮುಖಾದವನೆ ಸ್ವಾಮಿ ಅಣ್ಣಯ್ಯ ಗುರುವೇ ಮಾತಾಡೋ, ಮುದ್ದ ಮುಖಾದ ಸ್ವಾಮಿ ಅಣ್ಣಯ್ಯ ಗುರುವೇ ಮಾತಾಡೋ, ಕಾಳಿದಾಸ ಮಾತಾಡೋ ಕನಕದಾಸ ಮಾತಾಡೋ, ಕಾಳಿದಾಸ ಮಾತಾಡೋ ಕನಕದಾಸ ಮಾತಾಡೋ, ಕಾಳಿದಾಸ ಮಾತಾಡೋ ಕನಕದಾಸ ಮಾತಾಡೋ, ಕಾಳಿದಾಸ ಮಾತಾಡೋ ಕನಕದಾಸ ಮಾತಾಡೋ, ಮಾತಾಡ ಮುದ್ದು ಮುಖದ ಸ್ವಾಮಿ ಅಣ್ಣಯ್ಯ ಗುರುವೇ ಮಾತಾಡೋ ಮಾತಾಡ. ಇದುವರೆಗೆ ಕಡಲು ತಾಲೂಕು ಮತ್ತಿಕಟ್ಟದ ಜೈನ ಮತ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಸಮಯ 6 ಗಂಟೆ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಗಂಗಾ ಕಾವೇರಿ ಚಿತ್ರದ ಗೀತೆ, ಧ್ವನಿ ಸುನೀತಾ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಶ್ರುತಿ ಶ್ರೀನಾಥ್ ಅವರದು. ಕೊಸದೊಳಗಿನ ಧ್ವಜವು ಹಾರುವುದು ಕೊಡವರ ಕೋಲು ಮೇದರ ಡೋಲು ಹುತ್ತರ ಕೋಲಿಟ್ಟು ಇಟ್ಟು ಚಪ್ಪೈಕೋ ಚಪ್ಪೈಕೋ ಮಾಲು ಪೀಚ ಕಟ್ಟಿ ಮಂಡೆ ತುಣಿಯುಟ್ಟು ಇಟ್ಟು ತೊರೆಕೋ ಅಚ್ಚನೆ ತೊರೆಕೋ. ಕಾವೇರಿ ಮಗನ ಮನಸಲ್ಲಿ ಆಕೆ ಖಡ್ಕ ಹಿಡಿತೀಯ ಕಟ್ಟೋಕೆ ಬರ್ತೀನಿ ಕೊಡವರ ಗಂಡುಗಳು ಮಾತಿಗೆ ತಪ್ಪದ ಮರಣದ ಖಂಡಿತ ಕೊಡವರ ಹೆಣ್ಣುಗಳು ಪ್ರೀತಿಯ ಮರೆತರೆ ಸಾವೇ ವಿಶ್ವದ ಅಸಲಿ ನಕಲಿ ಅಸಲಿ ನಕಲಿ ಚಿಂತೆ ಕೊಡವರ ಕೋಲು